ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಶಂಕುಸ್ಥಾಪನೆ. ರಾಜ್ಯದಲ್ಲಿ 18,500ಕ್ಕೂ ಅಧಿಕ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಸಿದ್ದತೆ, ಸಚಿವ ಮಧು ಬಂಗಾರಪ್ಪ. ಬೆಂಗಳೂರಿನಲ್ಲಿ ದಕ್ಷಿಣ ವಲಯದ ವಕ್ಫ್ ಮಂಡಳಿಗಳಿಂದ ಉಮೀದ್ ಪರಿಶೀಲನಾ ಸಭೆ. ರಾಜ್ಯದ ಎಲ್ಲಾ ಸಮುದಾಯ ಧರ್ಮಗಳನ್ನು ರಕ್ಷಿಸುವುದು ಸರ್ಕಾರದ ಕರ್ತವ್ಯ, ಬಿವೈ ವಿಜಯೇಂದ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಅಯ್ಯಯ್ಯೋ, ಬೈಲಲ್ಲಿ ಮೂತ್ರ ವಿಸರ್ಜನೆ ಮಾಡೋದು ನಾಗರಿಕ ಸಭ್ಯತೆ ಅಲ್ಲಪ್ಪ. ಮರಗಳ ಮರೆಯಲ್ಲಿ, ಗೋಡೆ ಮೇಲೆ, ಸಾರ್ವಜನಿಕ ಪ್ರದೇಶದಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು. ಮೂತ್ರ ವಿಸರ್ಜನೆಗಂತಾನೆ ಸ್ವಚ್ಛ ಭಾರತ ಮಿಷನ್ ನಗರ ಯೋಜನೆ ಅಡಿ ಎಲ್ಲಾ ಕಡೆಗಳಲ್ಲಿ ಶೌಚಾಲಯ ಇದೆಯಲ್ಲ, ಅದೂ ಅಲ್ಲದೆ ಸಮುದಾಯ ಶೌಚಾಲಯ ವ್ಯವಸ್ಥೆ ಕೂಡ ಮಾಡಿದಾರಲ್ವಾ. ನಾವು ಸಾರ್ವಜನಿಕರು ಅವುಗಳ ಬಳಕೆನ ಮಾಡ್ಕೋಬೇಕಪ್ಪ. ಸ್ವಚ್ಛತೆಯಡಿಗೆ ನಮ್ಮ ನಡಿಗೆ, ಸಾರ್ವಜನಿಕ ಸ್ಥಳಗಳಲ್ಲಿ ಶುಚಿತ್ವ ಕಾಪಾಡಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್ ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಬೆಂಗಳೂರು, ಸಮಯ 6:51:07. ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕೆಫೆಕ್ ಕುರಿತು ವ್ಯವಸ್ಥಾಪಕ ನಿರ್ದೇಶಕರಾದ ಸಿಎನ್ ಶಿವಪ್ರಕಾಶ್ ಅವರೊಡನೆ ಸಂದರ್ಶನ. ನಂತರ ರಾಮನಗರ ತಾಲೂಕು ಸುಗ್ಗನಹಳ್ಳಿಯ ಮಾಯಣ್ಣ ಮತ್ತು ಸಂಗಡಿಗರಿಂದ ಪೂಜಾ ಕುಣಿತ ಕೇಳಲಿದ್ದೀರಿ. ರಂಗದಲ್ಲಿ ಮೊದಲಿಗೆ ಕೇಳೋಣ, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕೆಫೆಕ್ ಕುರಿತು ವ್ಯವಸ್ಥಾಪಕ ನಿರ್ದೇಶಕರಾದ ಸಿಎನ್ ಶಿವಪ್ರಕಾಶ್ ಅವರೊಡನೆ ಸಂದರ್ಶನ. ಎಲ್ಲ ಕೇಳುಗರಿಗೂ ಮತ್ತು ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ PMFME ಕೆಫೆಕ್ ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಕೆಫೆಕ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಸಿಎನ್ ಶಿವಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಸಿಎನ್ ಶಿವಪ್ರಕಾಶ್ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ ಸರ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ತಮಗೂ ನಮಸ್ಕಾರ ಸರ್. ಇವತ್ತು ಈ ಒಂದು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಈ ವಿಷಯಕ್ಕೆ ನಮ್ಮ ಸರ್ಕಾರಗಳು, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ತುಂಬಾ ಮಹತ್ವವನ್ನು ಕೊಡಬೇಕು ಮತ್ತು ಕೊಡ್ತಾನೂ ಇದ್ದಾರೆ. ನಮ್ಮ ರೈತ ಮಕ್ಕಳಲ್ಲಿ ಒಂದು ಜಾಗೃತಿ ಮಾಡಬೇಕು, ಅವರು ತಮ್ಮ ಒಂದು ಸ್ವಂತ ಒಂದು ದಾರಿ ಕಂಡುಕೊಳ್ಳಿ, ಒಂದು ಹೆಜ್ಜೆ ಇಡ್ಲಿ ಅಂತ ಹೇಳಿ ಎಲ್ಲಾ ತರದಿಂದ ಸರ್ಕಾರಗಳು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಏನು ಇದು ಸರ್, ಇದು PMFME ಅಂದ್ರೆ ಏನು, ಇದರಿಂದ ಹೇಳಿ ಸರ್. ಇದು ಎಲ್ಲದಕ್ಕಿಂತ ಮೊದಲಾಗಿ ಆಕಾಶವಾಣಿಯವರಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದರೆ ಈ ಯೋಜನೆ ಬಗ್ಗೆ ತಾವು ಇಷ್ಟು ಕಾಳಜಿ ವಹಿಸಿ ನಮ್ಮ ರೈತ ಬಾಂಧವರಿಗೆ ಈ ವಿಚಾರನ ಮುಟ್ಟಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ರಲ್ಲ, ಅದಕ್ಕೆ ನಾನು ಚಿರಋಣಿ, ಸರ್ಕಾರನೂ ಚಿರಋಣಿ. ಇದರಲ್ಲಿ PMFME ಅಂತ ಅದು ಇಂಗ್ಲಿಷ್ ಅಕ್ಷರಗಳಲ್ಲಿ ಬಂದಿದೆ. ಅದನ್ನು ಪ್ರೈಮ್ ಮಿನಿಸ್ಟರ್ಸ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಅದು ಯೋಜನೆ PMFME. ಅದನ್ನು ಕ್ಲೀನಾಗಿ ನೆನ್ಕೋಬಹುದು. ಅದನ್ನು ಕನ್ನಡಕ್ಕೆ ನಾವು ಮಾಡಿದ್ರೆ PMFME ಯೋಜನೆ ಅಂದರೆ ಪ್ರಧಾನ ಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ. PMFME ಅಂದ ಕೂಡಲೇ ಇನ್ನೊಂದು ಸಂಸ್ಥೆ, ಅದನ್ನು ಸ್ಮಾಲ್ ಆಗಿ ನಾವು ಹೇಳ್ತೀವಿ ಕೆಪೆಕ್ ಅನ್ಬಿಟ್ಟು. ಎಲ್ಲ ಪತ್ರಿಕೆಗಳಲ್ಲಿ, ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲರ ಬಾಯಲು ಇವಾಗ ಕೆಪೆಕ್ ಸಂಸ್ಥೆ ಬರ್ತಾ ಇದೆ. ಅದನ್ನು ಫುಲ್ ಫಾರ್ಮ್ ಬರಿ ದೊಡ್ಡದಿದೆ. ಇದು ಒಂದು ಕಾರ್ಪೊರೇಟ್ ಮಂಡಳಿ, ಯಾವ ನಮ್ಮ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ನಮ್ಮ ನೆಚ್ಚಿನ ಕೃಷಿ ಸಚಿವರ ಅದ ಚಲುವರಾಯ ಸ್ವಾಮಿ ಸಾಹೇಬರು ಅವರ ಅಂಡರಲ್ಲಿ ಬರುವಂತ ಕೃಷಿ ಇಲಾಖೆಯ ಒಂದು ಮಂಡಳಿ ಕೆಪೆಕ್ ಸಂಸ್ಥೆ. ಅದರದ್ದು ಫುಲ್ ಫಾರ್ಮ್ ಬಂದು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ಅಂತ ಗೊತ್ತಾಯ್ತಲ್ಲ. ಹೀಗೆ ಆ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ನಿಮ್ಗೆ ನೆನಪಿನಲ್ಲಿ ಉಳಿಲಿಕ್ಕೆ ಕೆಪೆಕ್ ಅಂತ ಕರಿತೀವಿ. ಇದಾಗಿದೆ ಈ ಸಂಸ್ಥೆನೆ PMFM ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ನೋಡಲ್ ಏಜೆನ್ಸಿ. ಆಯ್ತಲ್ಲ, ನೋಡಲ್ ಏಜೆನ್ಸಿಯ ನಾವೇನೇನು ಮಾಡ್ತೀವಿ ಅನ್ನೋದು ನಮ್ಮ ಮುಂದಿನ ಪ್ರಶ್ನೆಗಳು ಬರ್ತದೆ ಅನ್ಕೊಂಡಿದ್ದೀನಿ. ಸರ್, ಇದು ತುಂಬಾ ಮಹತ್ವವಾದ ಒಂದು ಯೋಜನೆ. ಎಲ್ಲ ಒಂದು ರೈತರ ಮಕ್ಕಳಿಗೆ ಇದು ಉಪಯೋಗ ಆಗಬೇಕು ಅನ್ನೋದು ತಮ್ಮ ಒಂದು ಸರ್ಕಾರದ ಉದ್ದೇಶ. ಹೇಳಿ ಸರ್, ಇದ್ರ ಉದ್ದೇಶದ ಬಗ್ಗೆ ಹೇಳಿ. ಈಗ ರೈತರು ಅಂದ ಕೂಡಲೇ ನಮ್ಗೇನಿಸುತ್ತೆ, ವ್ಯವಸಾಯ ಮಾಡೋ ಅಂಥವ್ರು, ವ್ಯವಸಾಯದಲ್ಲಿ ಏನೇನಿರುತ್ತದೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಪ್ರಾಂತ್ಯಗಳಿರ್ತದೆ, ಅಲ್ಲಲ್ಲಿ ಇಂತಿಂಥ ಬೆಳೆಗೆ ಮಹತ್ವ ಕೊಟ್ಟಿರುತ್ತೆ. ಸೋಷಿಯೋ ಎಕನಾಮಿಕ್ ರೀಸನ್ಸ್ ಹೋಗಿ ಜಿಯೋಗ್ರಾಫಿಕಲ್ ರೀಸನ್ಸ್ ಅಂತ ತಗೊಂಡು ನಾವು ಅಲ್ಲಿ ಮಹತ್ವ ಕೊಡ್ತಾ ಇರೋವಂಥ ಚಟುವಟಿಕೆಗಳಿರ್ತದೆ. ಆ ಬೆಳೆಗಳನ್ನು ನಾವು ಬೆಳೆಯಾಗಿ ಮಾರಿದ್ರೆ, ಈಗ ಭತ್ತ ಭತ್ತ ಆಗಿ ಮಾರೋದು, ತೆಂಗಿನಕಾಯಿ ತೆಂಗಿನಕಾಯಿಯಾಗಿ ಮಾರೋದು, ಅಥವಾ ಜೋಳ ಜೋಳದಾಗಿ ಮಾರೋದು, ಗುಲ್ಬರ್ಗ ಕಡೆ ಬೇಳೆ ತೊಗರಿಬೇಳೆ ತೊಗರಿ ತೊಗರಿಯಾಗೆ ಮಾರೋದು, ಅಥವಾ ಬೇಳೆ ಬೇಳೆಯಾಗೆ ಮಾರೋದು, ಈ ಥರ ಬಂದಾಗ ಬೆಲೆ ಒಂದು ತಕ್ಕಮಟ್ಟಕ್ಕೆ ಸಿಗುತ್ತೆ, ಅಥವಾ ರೈತನ ಪಾಡು ಎಲ್ಲರಿಗೂ ಗೊತ್ತಿದೆ ಎಷ್ಟೋ ಟೈಮು ಬೆಲೆ ಕುಸಿತ ಆಗಿ ರೈತನಿಗೆ ಭಾರಿ ತೊಂದರೆ ಆಗುತ್ತೆ, ನಷ್ಟ ಆಗುತ್ತೆ. ನಷ್ಟದಲ್ಲಿ ಬರೀ ಈ ಬೆಳೆಗಳೆಲ್ಲ ಹಾರ್ಟಿಕಲ್ಚರ್ ಕ್ರಾಪ್ಸ್ ಬರ್ತದೆ, ಟೊಮೆಟೊ ಬರ್ತದೆ, ಮ್ಯಾಂಗೋ ಮಾವು ಬರ್ತದೆ, ಎಲ್ಲ ಥರದ ಈ ಮಸಾಲೆ ಐಟಮ್ಸ್ ಇರ್ತಾವೆ ನೋಡಿ, ಅವು ಬರ್ತದೆ, ಅರಿಶಿನ ಚಿಲೀಸ್ ಮೆಣಸಿನಕಾಯಿ ಎಲ್ಲ ಬರ್ತದೆ. ಇದು ಬೆಳೆ ಕುಸಿತ ಆಗ್ತಿರ್ತದೆ, ಒಂದೊಂದು ಟೈಮ್ ಏರಿರುತ್ತೆ, ಆದರೆ ಈ ಏನೇ ಆದ್ರೂ ಒಂದು ಮಟ್ಟಕ್ಕಷ್ಟೇ ಲಾಭ, ತುಂಬ ಲಾಭದಾಯಕ ಅನ್ನೋದು ನಾವು ಕಂಡಂಗೆ ಅದನ್ನು ಸಂಸ್ಕರಣೆ ಮಾಡಿದಾಗ, ಸಂಸ್ಕರಣೆ ಅಂದ ತಕ್ಷಣ ಒಂದು ಸಂಸ್ಕೃತದ ಒಂದು ಶಬ್ದ ಬಂದ ತಕ್ಷಣ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅದ್ರದನ್ನ ಒಂದು ರೂಪ ಬದಲಾಯಿಸೋದು ಅಂತ ಅನ್ಕೊಳ್ಳೋಣ ನಾವು. ನೀವು ಆ ರೂಪ ಬದಲಾಯಿಸಿದ ಕೂಡಲೇ ಏನಾಗುತ್ತೆ, ಅದಕ್ಕೊಂದು ಬೇರೆ ಬೆಲೆ ಸಿಗುತ್ತೆ. ಆ ಬೆಲೆ ಯಾವ ಮಟ್ಟಕ್ಕೆ ಅಂದರೆ ಒಂದರಿಂದ ಎರಡು ಪಟ್ಟು ಜಾಸ್ತಿ ಆಗುತ್ತೆ, ಅದನ್ನು ಮೌಲ್ಯವರ್ಧನೆ ಅಂತೇಳಿ ಅಲ್ವಾ. ಆವಾಗ ಏನು ಸಿಗುತ್ತೆ, ರೈತ ಅದನ್ನು ಮಾಡ್ತಾನೋ ಮಾಡೋಕ್ಕಾಗಲ್ವೋ, ನೀವು ಹೇಳ್ದಂಗೆ ರೈತರ ಮಕ್ಕಳು ಮುಂದಿನ ಪೀಳಿಗೆಗಳು ನೆಕ್ಸ್ಟ್ ಜನ್ರೇಷನ್ ಅವರು ಈಗ ಸರಾಸರಿ 27 ವಯಸ್ಸನ್ನು ಜನಸಂಖ್ಯೆ ಇದೆ ಅಂತ ನಮಗೆಲ್ಲ ಗೊತ್ತಿದೆ. ಅದಾದ ನೀವು ಅದು ಕರೆಕ್ಟಾಗಿ ಹೇಳಿದ್ರೆ ರೈತರು ಮಕ್ಕಳಿಗೆ ಅವ್ರುಗಳು ಮುಂದಕ್ಕೆ ಬಂದು ಈ ಸಂಸ್ಕರಣೆ ಕೈ ಹಾಕಿದ್ರೆ ಲಾಭದಾಯಕವಾಗಿರ್ತದೆ. ಅವ್ರಿಗೆ ಸ್ವಂತ ಲಾಭ ಅಲ್ಲದೆ ಆ ಬೆಳೆಗೆ ಬೆಲೆ ಸಿಗುತ್ತೆ, ಅದರಿಂದ ಮೌಲ್ಯವರ್ಧನೆ, ಒಳ್ಳೆ ಬೆಲೆ. ಮತ್ತೆ ಇವರು ಯಾವುದಕ್ಕೆ ಕೈ ಹಾಕ್ತಾರೋ ಅಲ್ಲಿ ಇವರೊಬ್ಬರೇ ಮಾಡಲಿಕ್ಕಾಗಲ್ಲ, ಇನ್ನೊಂದು 3 ಜನ 5 ಜನ 10 ಜನಕ್ಕೂ ಇವರು ಕೆಲಸ ಕೊಡಲಿಕ್ಕೆ ಅವಕಾಶ ಸಿಗುತ್ತೆ. ಅದರಿಂದ ಏನಾಗುತ್ತೆ, ಇವರು ಲಾಭದಾಯಕ ಆದಮೇಲೆ ಒಂದಷ್ಟು ಜನಕ್ಕೆ ನೌಕರಿನೂ ಸೃಷ್ಟಿಯಾಗುತ್ತೆ, ನೌಕರಿ ಸೃಷ್ಟಿಯಾದಂಗೆ ಎಕಾನಮಿಗೂ ಒಂದು GDPಗೂ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಇವ್ರು ಮಾಡ್ತಾ ಇರ್ತಾರೆ. GDP ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಂಗೆ ನ್ಯಾಚುರಲಿ ಅದಕ್ಕೆ ಅದರಿಂದ ಬರುವಂಥ GST ಜಾಸ್ತಿ ಆಗುತ್ತೆ. ಇದರಿಂದ ಬರುವಂಥ ಬೇಸಿಕ್ ಕಣ್ಣು ಕಾಣಿಸೋದು ಸ್ವಲ್ಪ ಇರಬಹುದು, ಆದರೆ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಆನ್ ದ ಎಕಾನಮಿ ಇದೆಯಲ್ಲ, ಆನ್ ದ ಎಕಾನಮಿ ರೂರಲ್ ಪೀಪಲ್ಸ್ ಬೈಯಿಂಗ್ ಪವರ್ ಅದಿದೆಯಲ್ಲ, ಖರೀದಿ ಮಾಡೋ ಕೆಪಾಸಿಟಿ ಅದು ತುಂಬಾ ಹೆಚ್ಚಳ ಇರುತ್ತೆ. ಅದನ್ನ ನಾವು ಗಣನೆಗೆ ತಗೋಬೇಕು ಹೊರತು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಮಟ್ಟಕ್ಕೆ ಇದು ಮಹತ್ವವಾದ ಯೋಜನೆ. ತುಂಬಾ ಸಂತೋಷ. ಈಗ ಈ ಒಂದು ಯೋಜನೆ ಈಗ ಸಂಸ್ಕರಣೆ ಮಾಡಬೇಕು, ಇದಕ್ಕೆ ತಾವು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ಈ ಸರ್ಕಾರದ ವತಿಯಿಂದ ಈ ಒಂದು ಉದ್ಯಮ ಮಾಡಲಿಕ್ಕೆ ಈ ಯಾವ ತರ ಪ್ರೋತ್ಸಾಹ ತಮ್ಮ ಅಥವಾ ಯೋಜನೆಗಳು ತಾವು ಕೊಡ್ತಾ ಇದ್ದೀರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಇದು ಈ ಯೋಜನೆ ಇದೇನು ಹೊಸದಾಗಿಲ್ಲ, ಇವತ್ತು ನಿಮ್ಮ ಗಮನಕ್ಕೆ ಬಂದಿದೆ ಅಂದ್ರೆ ಅಥವಾ ಈಗ ಸ್ವಲ್ಪ ದಿವಸ ಗಮನಕ್ಕೆ ಬಂದಿತ್ತು ಹೋದ ವರ್ಷ ಅಂದ್ರೆ ಅಷ್ಟು ದಿವಸ ಲೇಟ್ ಆಗಿದೆ ಗಮನಕ್ಕೆ ತಗೊಳ್ಳೋದನ್ನು. ಇದು 2020 ಇದೆ, 5 ವರ್ಷ ಆಗೋಗಿದೆ. ಈ ವರ್ಷ 25-26 ಬಂದು ಎಕ್ಸ್ಟೆಂಡೆಡ್ ಇಯರ್ ಇದು, ಮುಂದಕ್ಕೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಈ 5 ವರ್ಷದಲ್ಲಿ ಈಗಾಗಲೇ 6,300 ಜನ ಆಹಾರ ಸಂಸ್ಕರಣೆ ಕಿರು ಆಹಾರ ಸಂಸ್ಕರಣೆಯ ಘಟಕಗಳನ್ನ ಈಗಾಗಲೇ ಸ್ಥಾಪನೆ ಮಾಡಿದ್ದಾರೆ, ಪಾಲ್ದಾರಾಗ್ಬಿಟ್ಟಿದ್ದಾರೆ. ಎಸ್, ಅವ್ರಿಗೆ ಎಷ್ಟು ಮಟ್ಟಿಗೆ ಸಹಾಯ ಸಿಕ್ಕಿದೆ ಅಂದ್ರೆ 2 ರೂಪ. ಒಂದು ಸಹಾಯ ಧನ ಸಬ್ಸಿಡಿ ಅಂತೀವಲ್ಲ, ಅದು ಔಟ್ ರೈಟ್ ಆಗಿ ಅವ್ರಿಗೆ ಸಿಕ್ಕಿರೋಂಥದ್ದು. ಯಾವ್ದಕ್ಕೆ ಲಿಂಕ್ ಆಗಿರುತ್ತೆ ಅಂದ್ರೆ ಒಂದು ಈಕ್ವಲ್ ಅಮೌಂಟ್ ಆಫ್ ಬ್ಯಾಂಕ್ ಲೋನ್ಗೆ ಲಿಂಕ್ ಆಗಿರುತ್ತೆ. ಯಾಕಂದ್ರೆ ಬರೀ ಸಹಾಯಧನ ಕೊಟ್ಬಿಟ್ರೆ ಈ ಇರೋರೆಲ್ಲ ತಗೋತಾರೆ ಅಲ್ವಾ. ಅದರಿಂದ ಅದಕ್ಕೊಂದು ಐಡಿಯಾ ಇದ್ದು ಮಾಡೋ ಅಂತವ್ರೆ ಮುಂದಕ್ಕೆ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಬ್ಯಾಂಕ್ನ ಸಾಲಕ್ಕೆ ಲಿಂಕ್ ಆಗಿರ್ತದೆ. ಆದರೆ ಎಷ್ಟು ಮಟ್ಟಿಗೆ ಅಂದರೆ 35% ಸಹಾಯಧನ, 100 ರೂಪಾಯಿಗೆ 35 ರೂಪಾಯಿ ಸಹಾಯಧನ PMFME ಸ್ಕೀಮ್ ಇಂದ ಬರುತ್ತೆ. ಆದ್ರೆ ಇಲ್ಲಿ ಕರ್ನಾಟಕದು ಬಾರಿ ಶ್ರೇಷ್ಠವಾದ ವಿಷಯ ಇದು, 35% ಇನ್ನ 15% ನಮ್ಮ ರಾಜ್ಯ ಸರ್ಕಾರ ಅಡಿಷನಲ್ ಆಗಿ ಹೆಚ್ಚುವರಿಯಾಗಿ ಕೊಟ್ಟು 35-50% ಆಗುತ್ತೆ. ಅದರಲ್ಲಿ ನಿಮಗೆ ಇನ್ನು ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ ನೋಡಿ. ಸಪೋಸಿಂಗ್ 30 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಅನ್ಕೊಳ್ಳಿ ನಿಮ್ದು, ಹೌದು, ಏನ್ ಮಾಡ್ತೀರಿ? ಈ ಗುಲ್ಬರ್ಗಲ್ಲಿ ನೀವು ಒಂದು ತೊಗರಿಯನ್ನ ಮಿಲ್ ಮಾಡಿ ಪ್ಯಾಕ್ ಮಾಡಿ ಮಾರೋದಕ್ಕೆ ಒಂದು ಯೂನಿಟ್ ಹಾಕ್ತೀರಿ, ತೊಗರಿ ಮಿಲ್ ಹಾಕೋದು, ಅದಕ್ಕೊಂದು ಶೆಡ್ ಬೇಕು, ಮಷಿನ್ ಬೇಕು, ಸಲಕರಣೆ ಬೇಕು, ಎಲ್ಲದೂ ಸೇರಿ 30 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಅನ್ಕೊಳ್ಳಿ. ಅದಕ್ಕೆ 3 ಲಕ್ಷ 10% ನಿಮ್ಮ ಕೈಯಿಂದ ಹಾಕ್ತೀರಿ ಅಷ್ಟೇ. ನಮ್ಮ DRP ಅಂತ ಇರ್ತಾರೆ, ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಇರ್ತಾರೆ, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಅಂತ. ನಿಮ್ಮ ಮನಸ್ಸಲ್ಲಿ ಅದು ಇದೇ ಐಡಿಯಾ ಅಂದ್ರೆ ಸಾಕು, ನಮ್ಮ ಗಮನಕ್ಕೆ ಬಂದ್ರೆ ಸಾಕು, ಅಥವಾ ಅವನ ಗಮನಕ್ಕೆ ಬಂದ್ರೆ ಸಾಕು, ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಆಫೀಸ್ ಅವ್ರ ಗಮನಕ್ಕೆ ಬಂದ್ರಾಯ್ತು, DC ಆಫೀಸ್ ಗಮನಕ್ಕೆ ಬಂದ್ರಾಯ್ತು, CEO ಆಫೀಸ್ ಗಮನಕ್ಕೆ ಬಂದ್ರಾಯ್ತು, ಅವನು ಹೋಗಿ ಅವ್ರ ಹತ್ರ ಕೂತ್ಕೊಂಡು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಇಂದ ಹಿಡಿದು ಸಾಲಕ್ಕೆ ಮತ್ತೆ ಸಹಾಯಧನ ಅಂತ ಸಬ್ಸಿಡಿಗೆ ಬೇಕಾದಂತ ದಾಖಲಾತಿಗಳನ್ನ ನಿಮ್ಮಿಂದ ಪಡಿತಾನೆ ಅವನು. ಸರ್ ಇಂತಿಂತದ್ ಕೊಡಿ, ಕಾಪೀಸ್ ಕೊಡಿ, ಎಲ್ಲಾ ಅಧಿಕಾರಿಗಳು ಸೇರಿ ಅವನಿಗೆ ಉದ್ಯಮ ಸ್ಥಾಪನೆ ಮಾಡಕ್ ಅವಕಾಶ ಮಾಡ್ತಾರೆ. ಅವರು ಮಾನಿಟರಿಂಗ್ ಮಾಡ್ತಾ ಇರ್ತಾರೆ ಎಲ್ಲಾ ಸ್ಟೇಜ್ ಅಲ್ಲಿ. ಇವನು ಜಿಲ್ಲಾ ಸಂಪನ್ಮೂಲ ಎಲ್ಲ ವ್ಯಕ್ತಿ ಇದಾನಲ್ಲ, ಅವನ್ ಹೋಗಿ ನಿಮ್ಮನ್ನ ಕೈ ಹಿಡಿತಾನೆ. ಎಸ್, ಹ್ಯಾಂಡ್ ಹೋಲ್ಡಿಂಗ್ ಅಂತಲೇ ಅನ್ನೋದು ಅದನ್ನ. ನಿಮ್ಮ DPR ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ದಾಖಲಾತಿಗಳನ್ನು ಹೊಂದಿಸ್ಕೊಂಡು ನಿಮ್ಮನ್ನ ಒಂದು ಬಾರಿ ಬ್ಯಾಂಕ್ ಕರ್ಕೊಂಡೋಗಿ ಮುಖಾಮುಖಿ ಮಾಡಿಸಿ ನಿಮ್ಮನ್ನ ಕಳಿಸ್ಬಿಟ್ಟು ನೆಕ್ಸ್ಟ್ ನಿಮ್ಮ ಅಕೌಂಟಲ್ಲಿ ನಮ್ಮ ಸಬ್ಸಿಡಿನು ಬಿದ್ದಿರುತ್ತೆ. ಫಸ್ಟ್ ಬ್ಯಾಂಕ್ ಲೋನು ನಿಮ್ಮ ಅಕೌಂಟ್ ಬರ್ತದೆ, ಸಬ್ಸಿಡಿನೂ ಇರುತ್ತೆ, ಬಟ್ ಬ್ಯಾಂಕ್ ಲೋನ್ ನಿಮ್ಮ ಅಕೌಂಟ್ಗೆ ಅಂತ ಆಗೋದಿಲ್ಲ. ಏನ್ ಕೊಟೇಶನ್ಸ್ ಕೊಟ್ಟಿರ್ತೀರೋ ಮಷಿನ್ರಿ DPR ಅಲ್ಲಿ, ಅವ್ರವ್ರ ವೆಂಡರ್ಸ್ ಅಕೌಂಟ್ಗೆ ಹೋಗಿ ನೀವೇನಿದ್ರು ಫಾಲೋ ಅಪ್ ಮಾಡಿ ಮಷಿನ್ರಿನೆಲ್ಲ ಇನ್ಸ್ಟಾಲ್ ಮಾಡಿಕೊಂಡು ನೀವು ಉದ್ಘಾಟನೆ ಮಾಡಿ ಶುರು ಮಾಡಬಹುದು. ಆ ಮಟ್ಟಕ್ಕೆ ಇದು ಯೋಜನೆ ನಿಮ್ಮ ಕೈ ಹಿಡಿಯುತ್ತೆ. ಅವರಿಗೆ ಅವನು ಒಬ್ಬ ಯೋಗ್ಯ ಉತ್ಸಾಹಿನೇ ತಾವು ಹುಡುಕ್ತೀರಿ, ಅವನು ಮಾಡೋ ತಾಕತ್ ಇದೆಯಾ ಇಲ್ಲೋ, ಅವನಿಗೆ ಸ್ವಲ್ಪ ಪ್ರಮಾಣದ ಒಂದು ಧೈರ್ಯ ಅಥವಾ ಒಂದು ಅರ್ಹತೆ ಇದನ್ನೆಲ್ಲ ಸ್ವಲ್ಪ ನೋಡಿ ತಾವು ಪರಿಗಣನೆ ತಗೋತೀರಿ. ತಾವು ಹೇಳೋದು ಒಂದು ರೀತಿ ಕರೆಕ್ಟು, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾನು ಸ್ಪಷ್ಟೀಕರಣ ಕೊಡ್ತೀನಿ ನಮ್ಮ ಆಡಿಯನ್ಸ್ಗೆ. ಏನಂದ್ರೆ ಉತ್ಸಾಹ ಇಲ್ದೇನೆ ಇರ್ಬೋದು, ಉತ್ಸಾಹ ತುಂಬ್ತೀವಿ ನಾವು. 15 ಲಕ್ಷ ಸಹಾಯಧನ ನಾನು ಕೊಡ್ತೀನಿ ಅಂತ ನಾನು ಮುಂದಕ್ಕೆ ಬಂದಿ ನಿಮ್ಗೆ ಏನೋ ಒಂದು ಬೇಕರಿ ಐಟಮೋ ಅಥವಾ ಎಣ್ಣೆ ಗಾಣ ಹಾಕ್ತೀನೋ ಅಥವಾ ಒಂದು ರಾಗಿ ಮಿಲ್ ಹಾಕೊಂಡು ಅದನ್ನ ರಾಗಿ ಮಾಲ್ಟ್ ರಾಗಿ ಹಸಿಟ್ಟನ್ನ ನಾವು ಪ್ಯಾಕ್ ಮಾಡಿ ಮಾರ್ತೀನಿ ಅನ್ನೋದು ಏನೋ ಒಂದು ನಿಮ್ಗೆ ಐಡಿಯಾ ಇದ್ರೆ ಸಾಕು, ನಿಮ್ಗೆ ಉತ್ಸಾಹನ ನಾವೇ ತುಂಬ್ತೀವಿ. ನಿಮ್ಮ ಪ್ರಾಜೆಕ್ಟ್ಗೆ ಬೇಕಾದಂತ ಹಣನೂ ನಾವೇ ತುಂಬ್ತೀವಲ್ಲ, ಅದರಿಂದಾಗಿ ಉತ್ಸಾಹ ಇಲ್ದನೇ ಇದ್ರು ನಾವು ಬರ್ತೀವಿ, ನಿಮ್ಮಿಂದೆ ಬರ್ತೀವಿ ಹೇಳಿ. ತುಂಬಾ ಸಂತೋಷ, ಯಾಕಂದ್ರೆ ಇಂಥ ಒಂದು ಉದ್ಯಮ ನಮ್ಮ ರೈತ ಮಕ್ಕಳು ಮಾಡಲಿ ಅಂತ ಇಂಥ ಕಾಳಜಿ ಪೂರ್ವಕವಾಗಿ ತಾವು ಪ್ರೋತ್ಸಾಹ ಕೊಡ್ತಿದ್ದೀರಲ್ಲ, ತಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳು ಅದಕ್ಕಾಗಿ ನಿಂತಿದ್ದಾರೆ ಅಂತ, ಈ ಒಂದು ಯೋಜನೆ ಮಾಡ್ಕೊಳ್ಳಿ, ಉಪಯೋಗ ತಗೊಳ್ಳಿ ಅಂತ. ಈಗ ಸರ್, 6,500 ಈ ಒಂದು ಕೃಷಿ ಉದ್ಯಮ ಶುರು ಮಾಡಿದ್ದಾರೆ ಅಂದ್ರಲ್ಲ, ಅವ್ರದ ಒಂದು ಈಗ ಹಂತ ಯಾವ ಲೆವೆಲ್ಲಿದೆ? ಅವರು ಒಂದು ಲಾಭದಾಯಕವಾಗಿದ್ದಾರಾ, ತೃಪ್ತಿಕರವಾಗಿದ್ದಾರಾ, ಯಾವ ಹೆಂಗಿದ್ದಾರೆ ಅವ್ರದ್ದು ಒಂದು ಪರಿಸ್ಥಿತಿ ಇವತ್ತು? ನೀವು ಬಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸಂಶಯ ಪಟ್ಟಿ ಕೇಳ್ತಾ ಇದ್ದೀರೋ ಅಥವಾ ಒಂದು ಆಸೆಯಿಂದ ಕೇಳ್ತಾ ಇದ್ದೀರೋ ಗೊತ್ತಾಗ್ತಾ ಇಲ್ಲ. ಮತ್ತು ಈಗ ಬಹಳ ಜನ ಯುವಕರು ತಾ ಕೈ ಸುಟ್ಕೋಬಹುದು ಅಂತ ಇರ್ತಾರೆ, ಇಲ್ಲ ದುಡ್ಡು ತೊಡಗಿಸಿರ್ತಾರಲ್ಲ, ಇಲ್ಲ ಸರ್ಕಾರ ನಷ್ಟ ಮಾಡಬಾರ್ದು ಅನ್ನೋದು ಕೆಲವು ಪ್ರಾಮಾಣಿಕ ರೈತರು ಇರ್ತಾರೆ. ನೋಡಿ, ಬಾರಿ ಒಳ್ಳೆ ಪ್ರಶ್ನೆ ಅಂದಿದ್ದು ನಾನು ಅಪ್ರಿಶಿಯೇಟ್ ಮಾಡಿದ್ದೆ. ಆವಾಗೆ ನಿಮ್ಗೆ ಹೇಳೋದಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ, ಈಗ ಅವಕಾಶ ಸಿಕ್ತು. 6,300 ಜನ ಅಲ್ಲಿ ತಗೊಂಡಿದ್ದಾರೆ ಅಂದಲ್ಲ, ಅದರಲ್ಲಿ ನಮಗೂ ಈ ಪ್ರಾಜೆಕ್ಟನ್ನ ಮಾನಿಟರಿಂಗ್ ಮಾಡೋಕ್ಕೆ ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಮಾನಿಟರಿಂಗ್ ಆಗ್ತಾ ಇರ್ತದೆ. ಸುಮ್ಮನೆ ಹೀಗೆ ಮಾಡಿ ಹಾಕ್ಬಿಡೋ ಅಂತ ಪ್ರಾಜೆಕ್ಟ್ ಅಲ್ವೇ ಅಲ್ವೇ ಅಲ್ಲ, ಇದು ಯೋಜನೆ ಅಲ್ವೇ ಅಲ್ಲ. ನಮಗೆ ಇದೇ ಥರ ಪ್ರಶ್ನೆನ ಕೇಳಿದಾಗ ನಾವು ಎಲ್ಲ ಪ್ರಿಪೇರ್ ಆಗಿ ಇರೋ ಸತ್ಯಾಂಶನ ಕಲೆಕ್ಟ್ ಮಾಡ್ಕೊಂಡೇವೆ. ಈ ಪ್ರಾಜೆಕ್ಟಲ್ಲಿ, ಈ ಯೋಜನೆಯಲ್ಲಿ ಪ್ರಾಜೆಕ್ಟ್ಗಳು ಎಲ್ಲದಕ್ಕೂ ಬ್ಯಾಂಕ್ ಲೋನ್ 50% ಲಿಂಕ್ ಆಗುತ್ತೆ ಅಂತ ಹೇಳಿದ್ದೀನಲ್ಲ ನಿಮಗೆ. ಹೌದು, 3 ವರ್ಷದವರೆಗೆ ಅವಧಿ ಇರ್ತದೆ. ಮೂರು ವರ್ಷದವರೆಗೂ ಬ್ಯಾಂಕ್ ಅವರಿಗೆ ದುಡ್ಡು ಹಣ ತುಂಬ್ತಾ ಇರ್ತಾರಲ್ಲ, ಅವರು ಹಣ ತುಂಬದ್ರ ಮೇಲೆ ಪ್ರಾಜೆಕ್ಟ್ ರನ್ ಆಗ್ತಾ ಇದೆ ಇಲ್ಲೋ ಅಂತ ಕನ್ಫರ್ಮ್ ಆಯ್ತಲ್ಲ. ಇದು ರಿಕವರಿ ರೇಟ್ ಇದ್ರಲ್ಲಿ 92% ಇದೆ. ಅಂದ್ರೆ ನಮ್ಮಿಂದ ತಗೊಂಡಿರೋಂತ ನಮ್ಮ ಫಲಾನುಭವಿಗಳು ಎಲ್ಲರೂ ಇದು ಯಾವ್ದೋ ಒಂದೆರಡು ಯಶೋ ಕಥೆಗಳಲ್ಲ, ಅವ್ರದ್ದು ಕೂಡ ಸ್ವಲ್ಪ ತಡ ಆಗಿರುತ್ತೆ. ಅವ್ರು ಕೂಡ ಒಂದ್ ಹಂತಕ್ಕೆ ಮುಂದೆ ಬಂದಿರ್ತಾರೆ. ಶೇಕಡ 100 ಆಯ್ತದು. ಹೌದೌದು, ತುಂಬಾ ಖುಷಿಯಾಗಿದ್ದಾರೆ. ನಮ್ಮ ಯಾವ್ದೋ ಒಂದು ಪತ್ರಿಕೆ ಒಂದು 200 ಜನದ್ದು ದಾಖಲಾತಿ ಮಾಡಿ ಅವ್ರದ್ದು ಸಕ್ಸಸ್ ಸ್ಟೋರೀಸ್ ಅನ್ನ ಬರೆದಿದ್ರು. ಹಾಗೆ ನಾವು ಒಂದು ಸರ್ವೆ ಮಾಡಿಸ್ಲಿಕ್ಕೆ ಈಗ ಕೈಗೆ ತಗೊಂಡಿದ್ವಿ. ಬಟ್ ನಮಗೆ ಬ್ಯಾಂಕಿಂದ ಮಾಹಿತಿ ತಗೊಂಡಿದ್ವಲ್ಲ, 92% ರಿಕವರಿ ರೇಟ್ ಇದೆ. ಅದರಿಂದಾಗಿ ಇದು ಭಾರಿ ಯಶಸ್ವಿಯಾಗಿ ನಡೀತಾ ಇರುವಂತದ್ದು ಒಂದು ಯೋಜನೆ. ತುಂಬಾ ಸಂತೋಷ ಪ್ರಕಾಶ್ ಸರ್. ಈಗ ಹೇಳ್ಬೇಕಂದ್ರೆ ತಾವು ಈಗ 6,000 ಜನ ಅಂದ್ರೆ ಈಗೇನು ಇವರು ತಗೊಂಡಂತ ಒಂದು ಉದ್ಯಮಗಳು ಇನ್ನೂ ಸಾಕಷ್ಟು ಇದಲ್ದೇನೆ, ಇವರು ತಗೊಂಡಂತ ಅಥವಾ ಶುರು ಮಾಡಿದಂತ ಉದ್ಯಮಗಳ ಅಲ್ದೇನೆ ಇನ್ನೂ 10,000 ಉದ್ಯಮಗಳು ಹೊಸ ಹೊಸ ಉದ್ಯಮಗಳು ಇರ್ಬೋದಲ್ಲ, ಅಲ್ಲೂ ಕೂಡ ಈಗ ಹೊಸ ಯುವಕರು ಅಂತ ಕಡೆ ತಮ್ದೇ ಒಂದು ಕಂಡುಕೋಬಹುದು. ಈಗ ಏನಾಗಿದೆ ಅಂದ್ರೆ ಸರ್, ಈ ಯೋಜನೆಯಲ್ಲಿ ತರಾವರಿ ಐಟಮ್ಸ್ ಇದೆ. ಈಗ ಎಷ್ಟು ನಿಮ್ಗೆ ಲಕ್ಷಾಂತರ ಬೆಳೆಗಳಿದಾವೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ನಾವು ರಾಜ್ಯನ ನಾವು 31 ಡಿಸ್ಟ್ರಿಕ್ಟ್ಸ್, ನಾಳೆ ಕೋಲಾರ ಮುಟ್ಟಿದ್ರೆ 31 ಒಂದೇ ಒಂದು ಡಿಸ್ಟ್ರಿಕ್ಟ್ ನಾವು ಕ್ಯಾನ್ಸಲ್ ಮಾಡಿದ್ವಿ ಪ್ರೋಗ್ರಾಮ್ ಯಾವುದೋ ಕಾರಣಕ್ಕೆ. ಅದರ್ವೈಸ್ ಎಲ್ಲಾ ಡಿಸ್ಟ್ರಿಕ್ಟ್ಸ್ಗೂ ನಾವು ಅರಿವು ಮೂಡಿಸೋ ಕಾರ್ಯಕ್ರಮನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲೇ ಎಲ್ಲಾ ರೈತಾಪಿ ಜನ, ಎಫ್ ಪಿ ಓಸು, ಎಸ್ ಎಚ್ ಜಿಸು, ಎನ್ ಜಿ ಓಸು, ಮಹಿಳಾ ಸಂಘದವರು, ಇಂಟ್ರೆಸ್ಟೆಡ್ ಪರ್ಸನ್ಸ್ ಆಫ್ ಇಂಟ್ರೆಸ್ಟ್, ಇನ್ಸ್ಟಿಟ್ಯೂಷನ್ಸ್ ಆಫ್ ಇಂಟ್ರೆಸ್ಟ್ ಅಂತ ನಾವು ಐಡೆಂಟಿಫೈ ಮಾಡಿ ಎಲ್ಲಾ ಕ್ಯಾಟಗರೀಸ್ ಅವ್ರನ್ನ ಕರೆದು ನಾವು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರು ಅಥವಾ ಅಲ್ಲಿ ಡಿ ಸಿ, ಅಲ್ಲಿ ಸಿಇಒ, ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರು ಅವರೂ 3 ಡಿಸ್ಟ್ರಿಕ್ಟ್ ಬಂದಿದ್ದಾರೆ. ಅಷ್ಟು ಟೈಮ್ ಇಲ್ಲ ಅಂದ್ರೂ ಬಂದಿದ್ದಾರೆ. ಈ ಮಟ್ಟಕ್ಕೆ ನಾವು ಈ ಅರಿವು ಮೂಡಿಸೋ ಕಾರ್ಯಕ್ರಮದಲ್ಲಿ ಮಾಧ್ಯಮದವರನ್ನ ನಾವು ಜೊತೆಗೆ ಹಾಕ್ಕೊಂಡು ನಾವು ಮಾಡಿರೋದ್ರಿಂದ ಏನಾಗಿದೆ ಅಂದರೆ ಎಲ್ಲರಿಗೂ ಆ ಡಿಸ್ಟ್ರಿಕ್ಟ್ಸಲ್ಲಿ ಆ ಒಂದು ತಾಲೂಕು ಅಥವಾ ಹೋಬಳಿವಾರು ಎಂತೆಂಥ ಕೃಷಿ ಉತ್ಪನ್ನಗಳಿವೆ, ಕೃಷಿಯಲ್ಲಿ ತೊಡಗಿರುವಂಥದ್ದು ಕೃಷಿದೇನೆ, ಯಾವುದು ಬೆಳೆಗೆ ಒಂದು ಮಹತ್ವವಾದ ಬೆಳೆ ಯಾವುದು ಇದೆ, ವಿಭಿನ್ನವಾದ ಬೆಳೆಗಳಿವೆ, ನಮಗಿವಾಗ ಅರಿವು ಮೂಡಿದೆ. ಅದನ್ನ ಸಂಸ್ಕರಣೆ ಮಾಡಲಿಕ್ಕೆ ಅಲ್ಲಿ ಜನ ಬಂದರೆ ನಾನು ಲೆಕ್ಕ ಹಾಕ್ದಂಗೆ 200 ಕ್ಯಾಟಗರೀಸ್ ಇದೆ. ಇವತ್ತು ಒಂದು ಸಂಸ್ಥೆ ಹೆಸರು ಹೇಳೋದು ಬೇಡ, ಯಾವುದೋ ಒಂದು ಸಂಸ್ಥೆ ಆಲ್ ಇಂಡಿಯಾ ಲೆವೆಲಲ್ಲಿ ಅಥವಾ ನಮ್ಮ ರಾಜ್ಯದಲ್ಲೂ ಒಂದು ಸಂಸ್ಥೆ, ಬರೀ ಡೈರಿ ಪ್ರಾಡಕ್ಟ್ಸ್, ಅದು ಒಂದು ಕ್ಯಾಟಗರಿ ಆಯಿತು. ನಮ್ಮ PMFME ಯೋಜನೆಯಲ್ಲಿ ಕ್ಯಾಪೆಕ್ ಕೊಡ್ತಾ ಇರುವಂಥ ಒಂದು ಸಬ್ಸಿಡಿ ಆ್ಯಂಡ್ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರೋಂಥ ಸ್ಕೀಮಲ್ಲಿ 200 ಕ್ಯಾಟಗರೀಸ್ ಇದೆ. ಬರೀ ಬೇಳೆಯಲ್ಲಿ ಬೇಳೆದೇ ಒಂದು ಕ್ಯಾಟಗರಿ ಆಯ್ತದೆ. ತೊಗರಿ ಬೇಳೆ ಅಂದ್ರೆ ಆ ಕ್ಯಾಟಗರಿಯಲ್ಲಿ ಮತ್ತು 16 ಕ್ಯಾಟಗರಿ ಅಲ್ಲ, ತೊಗರಿ ಬೇಳೆಯಲ್ಲಿ ಬೇಳೆಯಲ್ಲಿ ಎಷ್ಟು ಕ್ಯಾಟಗರಿ ಇವೆ ಅಲ್ವಾ, ಸಿರಿಧಾನ್ಯ ಅಂತೀವಿ ಅಲ್ಲಿ ಸಿರಿಧಾನ್ಯಲ್ಲಿ ಎಷ್ಟು ಕ್ಯಾಟಗರಿ ಇವೆ, ಆ ಒಂದೊಂದು ಸಿರಿಧಾನ್ಯಲ್ಲಿ ಎಷ್ಟು ತರವಾದ ಆಹಾರ ಸಂಸ್ಕರಣೆ ಮಾಡ್ಬೋದು, ರಾಗಿ ಮಾಲ್ಟ್ ಮಾಡ್ಬೋದು, ರಾಗಿ ಹಿಟ್ಟು ಮಾಡ್ಬೋದು, ಈ ಥರ ಯಾವುದು ನಮ್ಮ ಜೋಳ, ನಾವು ಅಲ್ಲಿಗೆ ಹೋದಾಗಲೇ ಗೊತ್ತಾಗಿದ್ದು ಮಾಲ್ದಂಡೆ ಜೋಳದ್ದು ಬಿಜಾಪುರದ್ದು ಜಿ ಐ ಟ್ಯಾಗ್ ಮೂವ್ ಮಾಡಿ ಅಂತ ಡಿ ಸಿ ಅವ್ರಿಗೆ ಹೇಳಿದೆ. ಶಿಗ್ಗಾವಲ್ಲಿ ಒಬ್ಬರು ರೊಟ್ಟಿ ಮಾಡ್ತಾ ಇದ್ದಾರೆ ನಮ್ಮ PMFME ಬೆನಿಫಿಷಿಯರಿ. ಇವತ್ತು ಅವ್ರದ್ದು ಕಂಟೈನರ್ ಲೋಡ್ ಅಮೆರಿಕಕ್ಕೆ ಹೋಗ್ತಾ ಇದೆ, ರೊಟ್ಟಿ ಮಾಡಿದ್ದ ರೊಟ್ಟಿ. ಆ ರೊಟ್ಟಿನ ಅವ್ರಿಗೆ ಕೇಳಿದೆ, ಎಲ್ಲಿದು ಜೋಳ ಇವರೇ ನಿಮ್ಮ ಸುತ್ತಮುತ್ತ ಬೆಳೆಯದ? ಸರ್ ಇಲ್ಲ ಸರ್, ನಾವು ಮಾಲ್ದಂಡೆ ಏನಿದೆ. ಎಲ್ಲಿ ಮಾಲ್ದಂಡೆ? ಬಿಜಾಪುರ. ಹೀಗೆ ಗುಲ್ಬರ್ಗಾದ ರೊಟ್ಟಿ ಅದು ಜೋಳ, ಅಲ್ಲಿ ಲೋಕಲ್ ಜೋಳ, ಅದು ಒಂದು ಶ್ರೇಷ್ಠ ಇದಿರುತ್ತೆ ಅಲ್ವಾ. ಹಾಗೆ ರಾಜಮುಡಿ, ನನಗೆ ಗೊತ್ತಿರಲಿಲ್ಲ ರಾಜಮುಡಿ ಅಕ್ಕಿನ ಒಬ್ಬ ನಮ್ಮ PMFME ಬೆನಿಫಿಷಿಯರಿನೇ ಅವರನ್ನು ಅಮೆರಿಕಾಗ ಮಾರ್ತಾರೆ 8 ಕೋಟಿ ಏನೋ ಟರ್ನ್ ಓವರ್. ನನಗೆ ಗಾಬರಿ ಆಗೋಯ್ತು. ಅದು ಅವ್ರಿಗೆ ಕೇಳಿದೆ, ಎಲ್ಲಿಂದಪ್ಪ ನೀವು ಹೋಗ್ತಾ ಇದ್ದೀರಿ. ರಾಜಮುಂಡ್ರಿ ಆಂಧ್ರ ಎಂದ ಯಾವ್ದಾದ್ರು ಡಿಸ್ಟ್ರಿಕ್ಟ್ಸ್ ಹೇಳಿದ್ರು, ಅರೆ ನನ್ನ ತಾಲೂಕು ನನ್ನ ಡಿಸ್ಟ್ರಿಕ್ಟ್ ನಾವು ಕೆ ಆರ್ ನಗರ, ಹನಸೋಗೆ, ಹೊಳೆ ನರಸೀಪುರ, ಅರಕಲಗೂಡು ಇಲ್ಲಿ ಬೆಳೀತಾ ಇದ್ದದ್ದು. ಅದನ್ನ ದಿವಾನ್ರ ಯಾರು ನೋಡಿದಾಗ ಇಷ್ಟು ಚೆನ್ನಾಗಿದೆ ಅಲ್ಲ ಅಂದ್ರೆ ರೈತರು ರಾಜರಿಗೆ ಮುಡುಪಾಗಿಡ್ತೀವಿ ಅಂತ ಹೇಳ, ಹಂಗೆ ರಾಜಮುಡಿ ಅಂತ ಇದನ್ನ ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾರೆ. ಹಂಗೆ ನಿಜವಾಗೂ ಇಂಥ ಒಂದು ರೈತರ ಏಳಿಗೆಗಾಗಿ ಮುತುವರ್ಜಿ ವಹಿಸುವಂಥ ಒಬ್ಬ ಮಂತ್ರಿಗಳು, ಕೃಷಿ ಮಂತ್ರಿಗಳು, ಮತ್ತೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ತಮ್ಮಂಥ ಅಧಿಕಾರಿಗಳು ರೈತರ ಏಳಿಗೆಗಾಗಿ ಈ ಥರ ಶ್ರಮಿಸ್ತಾ ಇರುವುದು ಮತ್ತೆ ಪ್ರೋತ್ಸಾಹ ಕೊಡ್ತಾ ಇರೋದು ತುಂಬ ಖುಷಿ ಆಗ್ತದೆ. ಯಾಕಂದರೆ ಈಗ ಒಬ್ಬ ಯುವಕ ಅಥವಾ ಯುವತಿ ತಾನೇನು ಮಾಡಬೇಕು ಎಲ್ಲ ಎಜುಕೇಷನ್ ಮಾಡ್ಕೊಂಡಿರ್ತಾರೆ, ಮನೆಯಲ್ಲೂ ಕೂಡ ಎಲ್ಲ ಮಾಡ್ತಿರ್ತಾರೆ, ಮುಂದೇನು ಅನ್ನೋದು ಗೊತ್ತಾಗಲ್ಲ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀಲಿಕ್ಕೆ ಹೋಗಿರ್ತಾರೆ. ಅದು ಇಲ್ಲಿ ಒಂದು 100 ಪೋಸ್ಟ್ ಇರುತ್ತೆ, 10,000 ಜನ ಅಪ್ಲೈ ಮಾಡಿರ್ತಾರೆ. ಹಾಗಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿ ಒಬ್ಬ ನೌಕರಿ ಮಾಡ್ತಾನೆ ಅಂದ್ರು ಅದೇನು ದೊಡ್ಡ ಸಾಧನೆ ಆಗಲ್ಲ ಅದು. ಆದರೆ ಒಂದು ಈ ಒಂದು ಸ್ವಂತ ಉದ್ಯಮ ಮಾಡಿರ್ತಾರಲ್ಲ ಅದರದ್ದು ಇದೇ ಬೇರೆ, ಅದರ ತಾಕತ್ತು, ಅದರದ್ದು ಒಂದು ವ್ಯಾಪ್ತಿ ಲಿಮಿಟ್ ಅನ್ನೋದಿಲ್ಲ. ಹೀಗೆ ನೀವು ಸಿಗ್ಗಾವ್ದಾರು ಈಗ ಅಮೇರಿಕದಲ್ಲಿ ಇದ್ದಾರೆ ಅಂದರೆ, ನನ್ನ ದೋಸ್ತರು ಒಬ್ಬರು ಹಾಗೆ ಇದ್ದಾರೆ, ಅವರು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಮಾಡ್ತಾ ಇದ್ದಾರೆ, ಅವರು ಈಗ ಅದರಲ್ಲೇ ಇಳಿದು ಸುಮಾರು ಒಂದು 25 ವರ್ಷ ಆಗ್ಬಿಟ್ಟಿದೆ, ಅವ್ರದ್ದು ತೀರಾ ದೊಡ್ಡದಾಗಿದೆ, ಹೈ ಲೆವೆಲ್ ಹೋಗಿದ್ದಾರೆ ಅವರು. ಆ ಥರ ನಮ್ಮ ಯುವಕರು ಇವತ್ತು ತಮ್ಮಂಥ ಈಗ ಪ್ರೋತ್ಸಾಹದಾಯಕ ಒಂದು ಯೋಜನೆಗಳು ಮಾಡಲಿಕ್ಕೆ ಹತ್ತಾರು ಅವಕಾಶಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಹೀಗೆ ಒಬ್ಬ ಜಿಲ್ಲಾದಲ್ಲೋ ಅಥವಾ ರಾಜ್ಯ ಮಟ್ಟದಲ್ಲೋ ಅಥವಾ ಒಂದು ತಾಲೂಕು ಮಟ್ಟದಲ್ಲಿ ಒಬ್ಬ ಯುವಕ ಇಂಥದ್ದೊಂದು ಯೋಜನೆ ನಾನು ಮಾಡಬೇಕು ಅಂತಿದ್ದಾಗ ಅವನು ಯಾರನ್ನು ಭೇಟಿ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಇದೆ ಸರ್. ಈಗ ಈತ ಒಂದು ಐಡಿಯಾ ಇದ್ದರೆ ಸಾಕು, ನಾವು ಎಲ್ಲ ಡಿಸ್ಟ್ರಿಕ್ಟ್ಸಲ್ಲೂ 15-20 ಜನ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳನ್ನು ನಾಮಿನೇಟ್ ಮಾಡಿರ್ತೇವೆ. ಓಕೆ, ಅವರು JD ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಆಫೀಸು, DC ಆಫೀಸು, CEO ಆಫೀಸು ಎಲ್ಲಿ ಹೋದ್ರೂ ಗ್ರಾಮ ಪಂಚಾಯತಿ ಲೆವೆಲಿಂದ ಯಾರನ್ನು ಕೇಳಿದ್ರು ಅಥವಾ ನಾವು ಕೊಟ್ಟಿರೋವಂಥ 10 ಹೆಲ್ಪ್ ಲೈನ್ಸ್ ಸರ್ವಿಸ್ ಲೈನ್ಸ್ ಹಾಕಿದ್ದೀವಿ ನಮ್ಮ ಹೆಡ್ ಆಫೀಸಲ್ಲೇ. 15 ಜನ ಅದನ್ನು ಫೋನ್ ಕಾಲ್ಸನ್ನು ಅಟೆಂಡ್ ಮಾಡ್ತಾರೆ. ಅವ್ರಿಗೆ ಇಂಥ ತಾಲೂಕು ಅಥವಾ ಇಂಥ ಡಿಸ್ಟ್ರಿಕ್ಟ್ ಅಂದ ಕೂಡಲೇ ಅಲ್ಲಿ DRP ಅವರು ನಂಬರ್ ಕೊಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸ್ತಾರೆ. ಈ ಥರ ಮಾಡಲಿಕ್ಕೆ ನಮ್ಮ ಕೃಷಿ ಸಚಿವರು ನನಗೆ ತುಂಬ ಆಶ್ಚರ್ಯ ಆಯಿತು. ಅವರು ನಮಗೆ ಎಷ್ಟು 2-3 ಒಂದು ಬಾರಿ ಫೋನ್ ಮಾಡಿ, ಅವರೇ ನನ್ನ ಮಿನಿಸ್ಟರ್ಸು ಫೋನ್ ಮಾಡಲಿಕ್ಕೂ ಟೈಮ್ ಇರಲ್ಲ, ಅಂಥದ್ರಲ್ಲಿ ಇವರು ಫೋನ್ ಮಾಡಿ ಎಷ್ಟಾಯ್ತಪ್ಪ ಅಪ್ಲಿಕೇಶನ್ಸು, ಬ್ಯಾಂಕ್ಗೆ ಎಷ್ಟು ಕಳಿಸಿದ್ರಪ್ಪ ಅಂತ ವಿಚಾರಿಸ್ತಾ ಇರ್ತಾರೆ. ನೋಡಪ್ಪ, ಒಂದು ಅಪ್ಲಿಕೇಶನ್ ಹಂಗೆ ಬಂದುಬಿಟ್ರೆ 10 ಜನಕ್ಕೆ ನೌಕರಿ ಕೊಟ್ಟಂಗೆ ಕಣಪ್ಪ, ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ಸ್ಪೀಚ್ಗಳಲ್ಲಿ ಅಂದ ಮಿನಿಸ್ಟರ್ ಹೇಳೋದು ಚಲರಾಯಸ್ವಾಮಿ ಅವರು. ನೋಡ್ರಪ್ಪ, ಚೀಟಿ ಇಟ್ಕೊಂಡು ಬಂದೆ, ಅಲ್ಲಿ ನೌಕರಿ ಕೊಡಿಸಿ, ಇಲ್ಲಿ ನೌಕರಿ ಕೊಡಿ, 15 ಲಕ್ಷವರೆಗೆ ಸಹಾಯಧನ ಕೊಡ್ತೀವಿ, ಹೋಗ್ರು ಒಂದು ಆಹಾರ ಸಂಸ್ಕರಣೆ ಮಾಡ್ರೋ, ನೀವು 10 ಜನಕ್ಕೆ ಕೆಲಸ ಕೊಡ್ಬೋದು ಕಣ್ರು ಅಂತ ನಾನು ಬಂದವ್ರಿಗೆಲ್ಲ ಹೇಳಿ ಕಳಿಸ್ತಿದ್ದೀನಿ ಕಣ್ರಪ್ಪ, ನೀವು ಮಾಡಿ ಈ ವರ್ಷ 5,000 ಘಟಕಗಳು, 5,000 ಫಲಾನುಭವಿಗಳಿಗೆ ನೀವು 15 ಲಕ್ಷವರೆಗೆ ನೀವು ಸಹಾಯಧನ ಕೊಟ್ಟು ನೀವು ಸ್ಥಾಪನೆ ಮಾಡಿಸ್ಲೇಬೇಕು ಅಂತ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 206 ಕೋಟಿ ಬಜೆಟ್ಟಲ್ಲಿ ಮೀಸಲಿಟ್ಟು ನಮಗೆ 5,000 ಘಟಕಗಳು ಹಾಕಬೇಕು ಅಂತ ಆದೇಶ ಮಾಡಿದ್ದಾರೆ. ಈ ಮಟ್ಟಕ್ಕೆ ಸರ್ಕಾರ ಈ ಯೋಜನೆ ಹಿಂದೆ ಇದೆ. DRPs ಇದ್ದಾರೆ, JD ಅಗ್ರಿಕಲ್ಚರ್, DD ಅಗ್ರಿಕಲ್ಚರ್, ಅಗ್ರಿಕಲ್ಚರ್ ಆಫೀಸರ್ಸು, DCs, CEOs ಎಲ್ಲರೂ ಈ ಕೆಲಸ ಮಾಡಲಿಕ್ಕಿದ್ದಾರೆ. ನಾವು ಹೆಡ್ ಆಫೀಸಲ್ಲಿ ಇದನ್ನು ಮಾನಿಟರಿಂಗ್ ಮಾಡಿಕೊಂಡು ನಾವು ಅವ್ರಿಗೆ ಏನು ಉತ್ತೇಜನ ಕೊಡಬೇಕು, ಏನು ಕೆಲಸ ಮಾಡಬೇಕು ಮಾಡಿಕೊಡ್ತಾ ಇದ್ದೀವಿ ನಮ್ಮ ಚಲರಾಯಸ್ವಾಮಿ ಸಾಹೇಬರ ಅವರ ಡಿರೆಕ್ಷನ್ ಪ್ರಕಾರ. ತುಂಬ ಸಂತೋಷ ಸರ್. ಯಾವುದೇ ಒಬ್ಬ ಯುವಕ ಅಥವಾ ಯುವತಿ ರೈತರ ಮಕ್ಕಳಾಗಿ ಇವತ್ತು ಬೇಗ ಬೇಗನೆ ಬಂದು ಈ ಒಂದು ಅವಕಾಶವನ್ನು ಪಡ್ಕೊಳ್ಳಿ. ಕಳೆದ 5 ವರ್ಷದಿಂದ ಈ ಒಂದು ಯೋಜನೆ ಜಾರಿಗೆ ಬಂದಿದೆ, ಈಗ ಮುಂದಿನ ವರ್ಷ ಏನಾಗ್ತೇನೋ ಏನೋ ಗೊತ್ತಿಲ್ಲ, ಆದರೆ ಈಗಾಗಲೇ ತಾವು ಇದ್ರ ಬಗ್ಗೆ ತಮ್ಗೆ ಬೇಕಾದ ವಿಷಯವನ್ನು ತಾವು ತೆಗೆದುಕೊಂಡು ತಾವು ಕೂಡ ಈ ಒಂದು ಉದ್ಯಮದ ಬಗ್ಗೆ ಸ್ಥಾಪಿಸೋ ಬಗ್ಗೆ ನೀವು ವಿಚಾರ ಮಾಡಿರಿ. ಇನ್ನೂ ಕೂಡ ಸಾಕಷ್ಟು ಅವಕಾಶ ಇದೆ, ಬನ್ನಿ ಈ ಒಂದು ಯೋಜನೆಯಲ್ಲಿ ಪಾಲ್ಗೊಳ್ಳಿ, ನಿಮ್ಮ ಜೀವನವನ್ನು ಒಳ್ಳೇದು ಮಾಡ್ಕೊಳ್ರಿ ಅಂತ ನಾವು ಕೂಡ ಹೇಳ್ತೇವೆ ಸರ್. ಆಕಾಶವಾಣಿಗೆ ಬಂದು ಈ ಒಂದು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ವಿಷಯ ಕುರಿತು ಅತಿ ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಮತ್ತು ತಮ್ಮ ರಾಜ್ಯ ಸರ್ಕಾರಕ್ಕೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಕೃಷಿ ಉತ್ಪನ್ನಗಳ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ ಕೆಫೆಕ್ನ ಕುರಿತು ವ್ಯವಸ್ಥಾಪಕ ನಿರ್ದೇಶಕರಾದ ಸಿಎನ್ ಶಿವಪ್ರಕಾಶ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ರಾಮನಗರ ತಾಲೂಕು ಸುಗ್ಗನಹಳ್ಳಿಯ ಮಾಯಣ್ಣ ಮತ್ತು ಸಂಗಡಿಗರಿಂದ ಪೂಜಾ ಕುಣಿತ. Thank you.